ನಾಲ್ಕು ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:18 ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದಲ್ಲ, ತೋರಿಸಿಕೊಳ್ಳುವುದಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು, ಅದೇ ನಿಜವಾದ ಯೋಗ್ಯತೆ. ಹಿತ ನೋಡಿ ಆತ್ಮೀಯ ಶ್ರೋತೃಗಳಿಗೆಲ್ಲೋ ಡಾಕ್ಟರ್ ಬಸವರಾಜ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರಗಳೊಂದಿಗೆ ಗೌರಿ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಚಿತ್ರಗೀತೆ ಒಂದಷ್ಟು ಭಕ್ತಿಗೀತೆಗಳಿಂದ ಕೂಡಿದ ಚಿತ್ರಗೀತೆಗಳಾಗಿರ್ತವೆ, ಅಂದರೆ ಭಕ್ತಿ ಪ್ರಧಾನವಾದ ಚಿತ್ರಗೀತೆಗಳಾಗಿರುತ್ತದೆ. ಇಂದು ಗೌರಿ ಹಬ್ಬ ಹಾಗೂ ನಾಳೆ ಗಣಪತಿ ಹಬ್ಬದ ನಿಮಿತ್ತವಾಗಿ ಒಂದಷ್ಟು ಭಕ್ತಿ ಪ್ರಧಾನವಾದ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಮೊದಲಿಗೆ ಕೇಳೋಣ ಮರ್ಯಾದೆ ಮಹಲ್ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ರಾಜನಾಗೇಂದ್ರ ಅವರದು. ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಮೈದೋರಿ ಸಲಹು ಸ್ವಾಮಿ ಲಂಬೋದರನೆ ವಿಘ್ನಗಳ ನೀಗೋ ವಿಘ್ನೇಶ್ವರನೇ. ಗಣಪತಿಯೇ ಕೋಟಿ ಬಂದನೆ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ನೆಪದಲ್ಲಿ ಯುಕ್ತಿಯ ನಡೆಸುವರು ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು. ಭಕ್ತಿಯ ನೆಪದಲ್ಲಿ ಯುಕ್ತಿಯ ನಡೆಸುವರು ಧರ್ಮದ ಹೆಸರಲ್ಲಿ ನಿಧಿ ಗಳಿಸಿ ನುಂಗುವರು. ಊಟಾಟಿಕೆ ಮಾಡುವ ಗಂಟು ಕಳ್ಳರು ಮರೆಮಾಚಿ ಸುಳ್ಳನೆ ಮೆರೆಸುವರು. ತ್ಯಾಗದ ಕಥೆ ಹೇಳಿ ಭೋಗವ ಪಡೆಯುವರು ಆದರ್ಶವ ಸಾರುವ ಹಗಲು ಸುಳ್ಳರು. ನೂರೆಂಟು ಬಡಿವಾರ ಮಾಡುತ್ತ ನಡೆಯೋರ ಕಣ್ಣ ತೆರೆಸು ಬುದ್ಧಿ ಕಲಿಸು ಮಹಾಕಾಯನೆ. Hey! ಅಮಲಲ್ಲಿ ನೀತಿಯ ಹಳಿದವರು. ಕದುಗೆ ಮೇಲೇರಿ ದೀನರ ತುಳಿದವರು. ದುಡ್ಡಿನ ಅಮಲಲ್ಲಿ ನೀತಿಯ ಹಳಿದವರು. ಕದುಗೆ ಮೇಲೇರಿ ದೀನರ ತುಳಿದವರು. ಎಂದಿದ್ದರು ನಿನ್ನ ಮುಂದೆ ಮಣಿಯಲೇಬೇಕು. ಹಮ್ಮಿನ ಬಿಂಕದಲ್ಲಿ ಬಿಮ್ಮನೆ ನಡೆದವರು. ಕೊಬ್ಬಿನ ಮಬ್ಬಿನಲ್ಲಿ ಪ್ರೀತಿಯ ಮರೆತವರು. ಹೇಗಿದ್ದರು ನಿನ್ನೆದುರು ಶರಣಾಗಲೇಬೇಕು. ನಿನ್ನನ್ನೇ ಪೂಜಿಸುವ, ನಿನ್ನನ್ನೇ ಧ್ಯಾನಿಸುವ ಜನರ ಒಲಿದು ದುಗುಡ ಕಳೆಯು ಗಣನಾಯಕನೇ. ಸಲಹು ಸ್ವಾಮಿ ಲಂಬೋದರನೇ, ವಿಘ್ನಗಳ ನೀಗೋ ವಿಘ್ನೇಶ್ವರನೇ. ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದೂ ಬೇಡುವೆವು ನಿನ್ನಯ ಕರುಣೆ. ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ರಂಗನಾಯಕಿ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ಎಂ ರಂಗರಾವ್. ಶ್ರೀ ಕಾಳಿಕಾಂಬ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಶ್ರೀರಾಮ್. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ದೇವ. ಕೇಳಿದ್ರೆ ಮೀಡಿಯಮ್ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನೆಲೆಯಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 5:46.36. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ರಿತೇಶ್ ಹಾಗೂ ಸರಸ್ವತಿಯವರ ಧ್ವನಿಗಳಲ್ಲಿ ಕೇಳಿ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಎಲ್ಲರ ಅಮ್ಮ ಎಲ್ಲಮ್ಮ

ಜಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಚಿತ್ರ ಮಲೆ ಮಾರುತ, ಗಾಯಕರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅಮ್ಮ ಅಮ್ಮ ಸರಿಗ ಸರಿಗರಿ ಸರೇರಿ ಗಗ ಮ ಪದ ಮ ಪದ ಪಮ ಮ ಪ ಪದ ದ ಪದ ಪ ಪಮ ಪ ಸ ಪ ಸ ಸ ನಿ ದ ಪಮ ಗರಿ ಸ ಗರಿ ಸ. ಅಮ್ಮ ನಿನ್ನ ನೋಡಿದರೆ ಮೈನವಿರೇನೋದು, ಅಮ್ಮ ಎದು ಹಾಡಿದರೆ ಜಗವೇ ಕುಣಿಯುವುದು. ಅಮ್ಮ ಅಮ್ಮ ತಾಯೇ, ಏನು ಮೋಡಿಯೋ ಅರಿಯನು ತಾಯೇ, ಏನು ಮಾಯೆಯೋ ಕಾಣೆನು ತಾಯೇ, ಏನು ಮೋಡಿಯೋ ಅರಿಯನು ತಾಯೇ. ಮರೆಯಲಾರೆ ನಿನ್ನ ಆ ಸುಂದರ ಮೊಗವನ್ನ, ಮನ ಸೆಳೆಯುವ ಕಂಗಳನ, ಆ ಹೂನಗೆ ಚೆಲುವನ್ನ. ಭಾಗ್ಯದಾಯಿ ನೀನಾದ ರೂಪಿಣಿ ನಾರಾಯಣಿ, ಅಮ್ಮ ನಿನ್ನ ನೋಡಿದರೆ ಮೈನವಿರೇನೋದು. ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು. ಅಮ್ಮ ಅಮ್ಮ ಸೇವೆಯ ಮಾಡುವ ಆಸೆ, ನಿತ್ಯ ನಿನ್ನನು ನೋಡುವ ಆಸೆ, ನಿತ್ಯ ಸೇವೆಯ ಮಾಡುವ ಆಸೆ. ಏನು ಮಾಡಲಮ್ಮ ನಿನ್ನ, ಹೇಗೆ ಬೇಡಲಮ್ಮ ಮೊರೆಯ ಆಲಿಸಮ್ಮ, ಬೇಗ ದರ್ಶನ ನೀಡಮ್ಮ. ಸರ್ವರೂಪಿಣಿ ಸರ್ವ ಮಂಗಳಿ ಕಾಚಾಯಿನಿ, ಅಮ್ಮ ನಿನ್ನ ನೋಡಿದರೆ ಮೈನವಿರೇನೋದು. ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ನಮ್ಮೂರ ದೇವತೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಾಹಿತ್ಯ ವಿಜಯನಾರಸಿಂಹ ಅವರದು, ಸಂಗೀತ ಸತ್ಯಂ. ಅಮ್ಮ ಮಾತಾಡುತ್ತಾಯೆ ಕಲ್ಲಾಗಿ ನೀನಿರುವುದೇನು ಮಾಯೆ ನೀನಿರುವ ಸತ್ಯವನ್ನು ಈಗ ತೋರಿಸು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಜ ನಿರೂಪಿಸು ಶ್ರೀ ಶಕ್ತಿ ಮೈದೋರಿ ನಮ್ಮ ರಕ್ಷಿಸು ಶ್ರೀ ಶಕ್ತಿ ಮೈದೋರಿ ನಮ್ಮ ರಕ್ಷಿಸು ಈಗ ತೋರಿಸು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಜ ನಿರೂಪಿಸು ಶ್ರೀ ಶಕ್ತಿ ಮೈದೋರಿ ನಮ್ಮ ರಕ್ಷಿಸು ಶ್ರೀ ಶಕ್ತಿ ಮೈದೋರಿ ನಮ್ಮ ರಕ್ಷಿಸು ಸ್ವಾರ್ಥದಿಂದ ಅನರ್ಥವಾಗಿ ಧರ್ಮ ಸತ್ತಿದೆ ಕ್ರೂರ ಕರ್ಮದಿಂದ ಶೀಲ ನಾಶವಾಗಿದೆ ಸ್ವಾರ್ಥದಿಂದ ಅನರ್ಥವಾಗಿ ಧರ್ಮ ಸತ್ತಿದೆ ಕ್ರೂರ ಕರ್ಮದಿಂದ ಶೀಲ ನಾಶವಾಗಿದೆ ಎಲ್ಲಿರುವೆ ಹೇಗಿರುವೆ ನೀನು ಕೂಡಲೇ ಬಾರಮ್ಮ ಕಲೆಯು ತುಂಬಿಹುದು ನಮಗೆ ದಾರಿಯ ತೋರಮ್ಮ ಅಮ್ಮ ಆತ್ಮೀಯ ಕೆಳಗರೆ ಇದುವರೆಗೂ ಗೌರಿ ಹಾಗೂ ಗಣಪತಿ ಹಬ್ಬದ ನಿಮಿತ್ತವಾಗಿ ಭಕ್ತಿ ಪ್ರಧಾನವಾದ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರೆ ಇಲ್ಲಿಗೆ ಚಿತ್ರಗೀತೆ ಕಾರ್ಯಕ್ರಮ ಮುಗಿಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಆತ್ಮೀಯ ಕೆಳಗರೆ, ಇದೊಂದು ಪ್ರಕಟಣೆ. ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದು ಹೇಗಪ್ಪ ಅಂತಂದ್ರೆ, ಪತ್ರದ ಮೂಲಕ, ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ನಮಗೆ ಕಳಿಸಿದರೆ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ನೀವು ಪತ್ರದ ಮೂಲಕ ಕಳಿಸಬೇಕಾದರೆ ನಾವು ಈಗ ಹೇಳುವ ವಿಳಾಸಕ್ಕೆ ನೀವು ಕಳಿಸಬೇಕಾಗ್ತದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಇಲ್ಲಿಗೆ ನೀವು ಪತ್ರದ ಮೂಲಕ ಕಳಿಸಬಹುದು. ವಾಟ್ಸಪ್ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸುವುದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಇಮೇಲ್ ಮೂಲಕ ನೀವು ಕಳಿಸುವುದಾದರೆ ನಮ್ಮ ಇಮೇಲ್ ವಿಳಾಸ aarbdvt@gmail.com. ಗಮನಿಸಿ, ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗ್ತಾ ಇದೆ. ತಾವು ಸಹ ಇದರಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ ಪ್ರಕಟಣೆಯನ್ನ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ.